ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನರೇಗಾ ಯೋಜನೆಯಲ್ಲಿ ಮೇಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇರ್ಕಲ್ಗಡ ಹೋಬಳಿಯ ಲೇಬಿಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಕಾಮನೂರು ಗ್ರಾಮದ ಶ್ರೀಮತಿ ಶಾಂತಮ್ಮ ವಿರೂಪಾಕ್ಷಪ್ಪ ವೆಂಕಲಕುಂಟೆ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಂತರ ಶಾಂತಪ್ಪ ದುತ್ತರ್ಗಾರಿಯವರಿಂದ ಹವಾಮಾನ ವರದಿ ಕೇಳಿ. ನರೇಗಾ ಯೋಜನೆಯಲ್ಲಿ ಮೇಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇರ್ಕಲ್ಗಡ ಹೋಬಳಿಯ ಲೇಬಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಕಾಮನೂರು ಗ್ರಾಮದ ಶ್ರೀಮತಿ ಶಾಂತಮ್ಮ ವಿರೂಪಾಕ್ಷಪ್ಪ ವೆಂಕಲಕುಂಟೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಲೇಬಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮನೂರು ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಮೇಟಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಒಬ್ಬ ಮಹಿಳೆಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಹೆಸರು ಶಾಂತಮ್ಮ ವಿರೂಪಾಕ್ಷಪ್ಪ ವಂಕಲ್ಕುಂಟೆ. ಇವರು ಈ ನರೇಗಾ ಕೂಲಿ ಕಾರ್ಮಿಕರೊಟ್ಟಿಗೆ ಮೇಟಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ, ಅವರು ಈ ನರೇಗಾ ಯೋಜನೆಯಲ್ಲಿ ಕಾರ್ಮಿಕರೊಟ್ಟಿಗೆ ಏನೇನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಆ ಕಾರ್ಮಿಕರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಇವತ್ತು ಗ್ರಾಮದ ಅಭಿವೃದ್ಧಿಗೆ ಅವರೆಲ್ಲರೂ ದುಡಿತಾ ಇದ್ದಾರೆ, ಈ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಶಾಂತಮ್ಮರೇ, ನಮಸ್ಕಾರ. ನಮಸ್ತೆ ಸರ್. ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಬಯಸ್ತೀನಿ. ಶಾಂತಮ್ಮರೇ, ನೀವು ಲೇಬಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರೊಟ್ಟಿಗೆ ನೀವು ಮೇಟಿಯಾಗಿ ಕೆಲಸ ಮಾಡ್ತಿದ್ದೀರಿ. ಈ ಮೇಟಿ ಅಂದ್ರೆ ಏನಮ್ಮ, ನಿಮ್ಮ ಕಾರ್ಯವ್ಯಾಪ್ತಿ ಏನೇನಿರ್ತದೆ? ಮೇಟಿ ಅಂದ್ರೆ ಸರ್, ನಮಗೆ ನಾವು 30 ಕಾರ್ಡ್ ಹುಡುಕಿ ಪಂಚಾಯತಿಗೆ ಕೆಲಸಕ್ಕೆ ಅರ್ಜಿ ಹಾಕ್ಬೇಕು ಸರ್. ಅರ್ಜಿ ಹಾಕಿದ 6 ದಿನಕ್ಕನ ನಮಗೆ ಕೆಲಸ ಕೊಡ್ಬೇಕು ಸರ್. ಅವ್ರದ್ದು ಏನಾದ್ರೂ ನಮ್ಮ ಕಡೆ ದುಡಿಯಲ್ಲಿ ಬರ್ದ್ರೆ ಪೇಮೆಂಟ್ ಬರಲಿಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಸರ್. GPS ಮಾಡ್ಬೇಕು ಸರ್ 2 ಸರಿ, ಬೆಳಿಗ್ಗೆ 1 ಟೈಮು, ಅದಾದ 4 ತಾಸಿಗೆ ಮತ್ತೆ 2ನೇ GPS ಸರ್. ನಾವು 7 ಜನ ಮೇಟಿ ಇರದಿ ಸರ್. 7 ಜನ ಮೇಟಿ ಇರತ್ತಂದ್ರೆ ಒಬ್ಬೊಬ್ಬರಿಗೆ 45 ಜನ ಅದಾರ ಸರ್. ಅವರಿಗೆ ಕುಡಿಯೋ ನೀರು ತರ್ಬೇಕು ಸರ್. 6 ಫೂಟ್ ಅಗಲ, ಉದ್ದ 2 ಅಡಿ, ಕಟ್ಟಿ ಕಡೆ ಕೊಡ್ಬೇಕು ಸರ್ ಇಬ್ಬರು ನಡಿವಿ. ಅವ್ರು ಹೊಟ್ಟೆ ನೆನೆಸಿ ತಗೋಬೇಕು ಸರ್. ನಾನು ಅವ್ರಿಗೆ ನಾವು ನೀರು ತಂದು ಕೊಡ್ಬೇಕು ಸರ್, ಕಟ್ಟಿ ಎಳ್ದು ಕೊಡ್ಬೇಕು ಸರ್ 40 ಜನಕ್ಕೆ. ಆಮೇಲೆ ನಮ್ಮ ಪಿ ಡಿ ಒ ಸರ್ ಅಂತ ಬಹಳ ತುಂಬಾ ಹೆಲ್ಪ್ ಮಾಡ್ಯಾರ ಸರ್, ನಮಗೆ ಪ್ರೋತ್ಸಾಹ ಕೊಟ್ಟರೆ ಸರ್. ಯಾವಾಗ ಹೋದ್ರು ನಮ್ಗೆ ಕೆಲಸ ಇಲ್ಲ ಅಂದಿಲ್ಲ ಸರ್, ಕಂಟಿನ್ಯೂ ಒಂದೂವರೆ ತಿಂಗಳ ಸರ್ ನಾವು ಕೆಲಸ ಸ್ಟಾರ್ಟ್ ಮಾಡಿ. ಈಗ ಮೇಟಿ ಅಂತ ಅಂದ್ರೆ ನಿಮ್ಮನ್ನು ಹೇಗೆ ಆಯ್ಕೆ ಮಾಡ್ತಾರೆ? ನಾವು ಮೇಟಿ ಆಗ್ಬೇಕು, ಮೇಟಿ ಅಂದ್ರೆ ಮಹಿಳಾ ಸಂಘದಿಂದ ಮೇಟಿ ಆಗಿವಿ ಸರ್ ನಾವು. ಹೌದಾ? ಹೌದ್ ಸರ್. ಅಂದ್ರೆ ಪುರುಷರಿಗೂ ಒಬ್ರು ಮೇಟಿ ಇರ್ತಾರೆ? ಪುರುಷರಿಗೂ ಒಬ್ಬರಿಗೆ, ಪುರುಷರಿಗೆ ಕಮ್ಮಿ ಸರ್, ಮಹಿಳೆಯರಿಗೆ ಜಾಸ್ತಿ ಸರ್. ಹೌದಾ? ಮಹಿಳಾ ಸಂಘದಿಂದ ತಗೊಂಡ್ಲೇಕಬೇಕು ಸರ್ ನಾವು ಮೇಟಿ ಅಂತ. ಸಂಘದಿಂದ ತಗೊಳ್ಳಿ ಅಂದ್ರೆ ಹೆಣ್ಮಕ್ಳಿಗೆ ಒಟ್ಟು ಏನ ಇರ್ಲಿ ಮುಂಚೆ ಹೆಣ್ಮಕ್ಳಿಗೆ ಸರ್, ಆ ನಂತರ ಗಂಡ್ಮಕ್ಳಿಗೆ ಸರ್. ನಾವು ಮಹಿಳಾ ಸಂಘ ಬರ್ಕೊಂತೀವಿ ಸರ್. ಸಂಘದಲ್ಲಿ ನಮ್ದು ಸಂಜೀವಿನಿ ಗುಂಪು ಅಂತ ಅದ ಸರ್. ತಿಂಗಳ ತಿಂಗಳ ಮೀಟಿಂಗಿಗೆ ಹೋಗ್ತೀವಿ ಸರ್ ನಾವು. ಅದರಿಂದ ನಾವು ಉಳಿತಾಯ ಮಾಡ್ತೀವಿ ಸರ್. ವಾರಕ್ಕ 15 ದಿನಕ್ಕ 100 ರೂಪಾಯಿ ಉಳಿತಾಯ ಸರ್ ನಮ್ಗೆ. ಅದನ್ನೇ ನಾವು ಇಬ್ರು ಅಕೌಂಟ್ ಮಾಡ್ತೀವಿ ಸರ್, ಪ್ರತಿನಿಧಿ 1-2 ಅಂತ. ಅವ್ರಿಗೆ ಅದು ಹಾಕಕ್ಕ ಪ್ರತಿ ಒಬ್ಬೊಬ್ರಿಗೇನು ಒಂದೊಂದ್ ಟೈಮ್ ದುಡ್ಡು ಹಾಕಕ್ ಇರುತ್ತೆ ಸರ್. ಅದ ತಿಂಗಳ ತಿಂಗಳ ಹಾಕಿ ಬರ್ಬೇಕು ಸರ್ ಅದ್ರ ಅಮೌಂಟ್ ಬ್ಯಾಂಕಿಗೆ ಹೋಗಿ. ಲೋನ್ ಬೇಕಂದ್ರೆ ಯಾರಿಗಾದ್ರೂ ತಂದು ಕೊಡ್ಬೇಕು ಸರ್, ಇಬ್ರು ಪ್ರತಿನಿಧಿ 1-2 ಇಬ್ರು ಹೋಗ್ಬೇಕು ಸರ್. ಅದರಿಂದ ನಾವು ಮೇಟ್ ಆಗಿವಿ ಸರ್. ಲೋನ್ ಕೊಡ್ತೀರಾ ಇದರಲ್ಲಿ? ನಮ್ದು ಸ್ವಂತ ಉಳಿತಾಯ ಐತಲ್ಲ ಸರ್, ಅದೇ ನಮ್ಮೊಳಗ ಬೇಕಂದ್ರೆ ನಾವು 3 ರೂಪಾಯಿ ಬಡ್ಡಿ ಹಂಗ ಲೋನ್ ಕೊಡ್ತೀವಿ ಸರ್ ಅವ್ರಿಗೆ. ಅವ್ರಿಗೆ ಸಾಲ ಅಂತ ಕೊಡ್ತೀವಿ ಸರ್, ಎಷ್ಟು ತಿಂಗಳು ಅಂತ ವಾದ್ಯ ಕೊಡ್ತೀವಿ ಸರ್. ಅಷ್ಟು ತಿಂಗಳಿಗೆ ಒಳ್ಳೆ ನಮಗೆ ಬಡ್ಡಿ ಕಟ್ತಾರ, ಅದ್ರ ಅಮೌಂಟ್ ಕಟ್ತಾರ ಸರ್. ಇಲ್ಲ ಅಂದ್ರೆ ಇಲ್ಲೋ ಇನ್ನೊಂದು 4 ದಿನ ಹೆಚ್ಚಿಗೆ ಆಮೇಲೆ ಕಟ್ತೀವಿ ಅಂತ ಹೇಳ್ತಾರ ಸರ್, ರಿಕ್ವೆಸ್ಟ್ ಮಾಡ್ಕೊಂತಾರ ಸರ್. ಆ ಬಡ್ಡಿ ಮತ್ತೆ ಆ ಸಂಘದ ಸದಸ್ಯರಿಗೆ ಅವ್ರಿಗೆ ಮತ್ತೆ ಒಳ್ಳೆ ಅದನ್ನು ಅಕೌಂಟ್ಗೆ ಹಾಕ್ತೀವಿ ಸರ್ ನಾವು. ಅದನ್ನ ಮತ್ತೆ ಬೆಳೆಸ್ಕೊಂತ ಹೋಗ್ತೀವಿ ಸರ್ ನಾವು. ಬೆಳೆಸ್ಕೊಂತ ಹೋಗಿ ಅದು ಒಂದ್ ಹಂತಕ್ಕೆ ತರ್ತೀವಿ ಸರ್. ಬಹಳ ಆಗಿದ್ಮೇಲೆ ಮತ್ತೆ ಅದನ್ನ ದುಡಿಸ್ಬೇಕಂದ್ರೆ ದುಡಿಸ್ತೀವಿ ಸರ್. ಇಲ್ಲ ಜಾಸ್ತಿ ಆಗೈತಿ ಇವಾಗ ಇಲ್ಲಿ ತಕೊಂಡನ್ರಿ, ಅದನ್ನ ತಕೊಂಡು ಮತ್ತೆ ಮುಂದೆ ನಡ್ಸನ್ರಿ ನಾವು ಅನ್ನಂಗಿತ್ತಂದ್ರೆ ಹಂಗೂ ಮಾಡ್ತೀವಿ ಸರ್ ನಾವು. ಬಟ್ ನಾವು ಮಹಿಳೆಯರ ಒಕ್ಕಟ್ಟಿದ್ದು ಮಾಡ್ತೀವಿ ಸರ್ ಅದನ್ನ. ಈಗ ನರೇಗಾ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದರಲ್ಲೂ ನಿಮ್ಮ ಲಿಮಿಟ್ ಅಲ್ಲಿ ಏನೇನ್ ಕೆಲಸಗಳು ಮಾಡ್ತಾ ಇದಾರೆ? ಏನ್ ಬದು ನಿರ್ಮಾಣ ಈಗ ನಾವು 4 ಉಳಿಯತ್ತಕತ್ತೀವಿ ಸರ್. ಹೋದ್ರೆ ಸರ್ ಕೆರೆಯಲ್ಲಿ ಕೊಟ್ಟಿದ್ರು ಸರ್, ಕೆರೆ ಉಳಿಯುತ್ತದ. ಇವಾಗ ನೀರು ಅಂತರ್ಜಲ ಹೆಚ್ಚು ಮಾಡಕ್ಕ ನಾವು 4 ಉಳಿಯತ್ತಕತ್ತೀವಿ ಸರ್. ನೀರಿನ ವ್ಯವಸ್ಥೆ ಕಮ್ಮಿ ಐತಲ್ಲ ಸರ್. ಈಗ ನಾವು 4 ಅಂದ್ರೆ ಹಳ್ಳಗಳು. ಹಳ್ಳ 4 ಉಳಿಯತ್ತಿದ್ನಂದ್ರ 6 ಫೀಟ್ ಆಗ್ಲ, 6 ಫೀಟ್ ಉದ್ದ ಒಳಗೆ 2 ಫೂಟ್ ಇಳಿಸಿದ್ನಂದ್ರ ನೀರು ನಿಂತು ನಿಂತು ಹೋಗ್ಲಿ, ಅಂತರ್ಜಲ ಹೆಚ್ಚಾಗ್ಲಿ, ಬೋರ್ವೆಲ್ ಎಲ್ಲ ನೀರಾಗ್ಲಿ ಅನ್ನೋ ಉದ್ದೇಶಕ್ಕ ನಮ್ಮ ಗ್ರಾಮ ಪಂಚಾಯತಿನಿಂದ ಈ ಕೆಲಸ ಕೊಟ್ಟಿದ್ದಾರೆ ಸರ್. ಹಂಗಾಗಿ 600 ಜನ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಈಗ 1.5 ತಿಂಗಳ ಕಂಟಿನ್ಯೂ ಆಯ್ತು ಸರ್. ಈಗ 600 ಜನ ಪ್ರತಿದಿನಾನೇ ಇರ್ತಾರೆ ಸರ್. 2-8 ಅಟೆಂಡೆನ್ಸಿಗೆ ಇರ್ತಾರೆ ಸರ್. ಆಮೇಲೆ ಚೆಕ್ ಮಾಡಕ್ ಬರ್ತಾರೆ ಸರ್. ನಮ್ಮಿನ್ನ ಪಿಡಿಯೋ ಸರ್ ಬರ್ತಾರೆ ಸರ್, ಕಂಪ್ಯೂಟರ್ ಆಪರೇಟರ್ ಬರ್ತಾರೆ ಸರ್. ಒಬ್ರು ಕಾರ್ಯ ನಿರ್ವಹಿಸಕ್ ಒಬ್ರು ಮನೆ ಆಯ್ಕೆ ಮಾಡಿದಾರೆ ಸರ್ ಈ ಪಂಚಾಯತಿಗೆ, ಅವರು ಬರ್ತಾರೆ ಸರ್. ಬಂದಂದ್ರೆ ಎಲ್ಲರೂ ಇರ್ತಾರೆ ಸರ್ ಕಂಟಿನ್ಯೂ ಆಗಿ. ಒಂದು ಆಳನ್ನು ಮಿಸ್ ಆಗ್ಲಾರ್ದಂಗೆ ಆಕೆಂದು ದುಡಿತಾರಲ್ಲ, ನಂಬಿಕೆ ಇಟ್ಟಾರ ಸರ್ ನಮ್ಮೇಲೆ ಅವರೊಂದು. ಇವರು ಏನು ಪೋಲ್ತು ಮಾಡಿಲ್ಲ, ದುಡ್ದೆ ಇವ್ರು ತಗೊಂತಾರ. ಇದರಿಂದ ಜೀವನ ಮಾಡೋ ಕುಟುಂಬ ಬಹಳ ಇದೆ ಸರ್. ಹೊಲ ಇದ್ನಂದ್ರ ಹೊಲದಲ್ಲಿ ಮಾಡ್ಕೊಂತಾರ ಸರ್ ಬದು ನಿರ್ಮಾಣ. ಹೊಲ ಇಲ್ದರಿಗೆ ಅಪೂಟ ಹೊಲನ ಇಲ್ಲ ಸರ್. ಕೆಲವು ಮಂದಿ ಆತರ ಎಷ್ಟು ಜನ ಮಹಿಳೆಯರ್ ಇದಾರಮ್ಮ ಆತರ? ಒಂದು ಹೊಲ ಇಲ್ಲದೆ ಇರೋರು ಸ್ವಂತ ಹೊಲ ಒಂದು 100 ಕುಟುಂಬ ಅದ ಸರ್. ಹೊಲ ಇರೋರು ಹೊಲ ಇಲ್ದ ಇದ್ದವ್ರು 100 ಕುಟುಂಬ ಅದಾವ ಸರ್. ಓಹೋ, 100 ಕುಟುಂಬ ಅದ ಸರ್. ಹೊಲ ಇಲ್ಲ ಸರ್ ಅವ್ರಿಗೆ, ಇದನ್ನೇ ದುಡಿಬೇಕು ಇಲ್ಲ ಹೊಲದ ಕೂಲಿ ಮಾಡ್ಬೇಕು ಯಾರು ಕರೆದ್ರನ್ನ. ಈ ತರದ ಅಂದ್ರೆ ಸ್ವಂತ ಭೂಮಿ ಇಲ್ಲದೆ ಇರತಕ್ಕಂತ ಈ ಕೂಲಿ ಕಾರ್ಮಿಕರಿದಾರಲ್ವಾ, ಇವರಿಗೆ ನರೇಗಾ ಎಷ್ಟು ಮಟ್ಟಿಗೆ ಅವರಿಗೆ ಸಹಾಯಕವಾಗಿದೆ? ಈಗ 90 ಅವ್ರು ಕೊಡ್ತಾರೆ ಸರ್. ಈಗ 90 ದುಡಿದ್ರೆ ಮತ್ತೆ ಈ ವರ್ಷನು ಕಂಪ್ಲೀಟ್ ಆದ ಸರ್. ನಾವ್ ಇಷ್ಟು ಸಾಕಾಗಂಗಿಲ್ಲ, ಇನ್ನೊಂದು 100 ನಾವು ಜಾಸ್ತಿ ಮಾಡ್ಬೇಕು. 309 ರೂಪಾಯಿ ನಮಗೆ ಕೊಡ್ತಾರೆ ಸರ್. 309 ರೂಪಾಯಿ ಒಬ್ರಿಗೆ ಸರ್, ಅದು ಸಾಕಾಗಿಲ್ಲ. ಈಗ ಅದು ಈಗ ಜನ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಕತ್ತೈತಿ ಸರ್, ದುಡಿಯೋದು ಕಡಿಮೆ ಆಗಕತ್ತೆ ಸರ್. ಅದಕ್ಕೆ ಇನ್ನೊಂದಿಷ್ಟು ಕೂಲಿ ಹೆಚ್ಚು ಮಾಡ್ಬೇಕಂತ ಕೇಳ್ಕೊಳಕತ್ತೀವಿ ಸರ್. ಅದು ಒಂದು 100 ಸಾಕಾಗಂಗಿಲ್ಲ ಒಂದು ಕುಟುಂಬಕ್ಕ. ಕಂಟಿನ್ಯೂ ಆಗಿ ದುಡಿಯೋರು ಅದ್ರಲ್ಲಿ ಇರ್ತಾರ. ಹೊಲ ಇಲ್ದಾರ ಜಾಸ್ತಿ ಜನ ಇದಾರೆ ಸರ್. ಹೊಲ ಇದ್ದಾರ ಅಂತರ ಇದು ಮುಗಿಸ್ಕೊಂಡ ಅವ್ರ ಹೊಲದಾಗ ಹೋಗ್ಬಿಡ್ತಾರೆ ಸರ್. ಹೊಲ ಇಲ್ದಾರ ಇನ್ನೊಂದು 100 ಹೆಚ್ಚಿಗೆ ಮಾಡ್ಲಿ ಅಂತ ನಾವು ಕೇಳ್ಕೊಳಕತ್ತೀವಿ ಸರ್. ಈಗ 100 100 ಕೂಲಿಗಳನ್ನ ಅಥವಾ 100 ಕೆಲಸ 100 ದಿನದ ಕೆಲಸ ಕೊಡ್ಬೇಕಂತ ಇದೆ ಅಲ್ವಾ ಸರ್? 100 ದಿನ ಕೆಲಸ ಸಿಗ್ತಾ ಇಲ್ವಾ? 90 ಕೊಡ್ತಾರೆ ಸರ್, ಇನ್ನೂ 10 ಕೊಡಂಗಿಲ್ಲ ಸರ್. ಅದಕ್ಕಿನ ಇನ್ನೊಂದು 100 ಎಕ್ಸ್ಟ್ರಾ ಕೊಡ್ಲಿ ಅಂತ ಕೇಳಕತ್ತೀವಿ ಸರ್, ಜಾಸ್ತಿ ಮಾಡ್ಲಿ. ಅಲ್ಲ, 100 ಕೆಲಸ ಕೊಡ್ಲೇಬೇಕಂತ ಇದೆ ಅಲ್ವಾ? ಇದೆ ಅಲ್ಲ ಸರ್, 10 ಅಂತರೂ ಕೊಡಂಗಿಲ್ಲ ಸರ್. 90% ಕೊಡ್ತಾರೆ. 90% ಒಂದು ಕಾಡಿಗೆ ಒಂದು ಕುಟುಂಬಕ್ಕೆ 90% ಕೊಡ್ತಾರೆ ಸರ್. 10% ಇಲ್ಲ ಸರ್. ಈಗ ನೀವ್ ಹೇಳ್ರಿ, ಒಂದು ಕುಟುಂಬದಲ್ಲಿ ಎಷ್ಟು ಜನ ಕಾರ್ಮಿಕರು ಇರ್ತಾರೆ? ಒಂದು ಕುಟುಂಬದಲ್ಲಿ 4 ಇದ್ರು ಸರ್. ಒಂದ ತಿಂಗಳಿಗೆ ಮುಗಿದ ಬಿಡುತ್ತೆ ಸರ್. 15 ಎಣ್ಣೆ ಮರ ತೆಗಿತಾರೆ ಸರ್. 4 ಒಂದೇ ಕಾರಣಗ ದುಡಿತಾರ ಅಂದ್ರ ಒಬ್ಬೊಬ್ಬರಿಗೆ 15 ಆಳ, 15 30 60 4 ಜನಕ್ಕೆ ಮುಗಿದ ಹೋಗ್ಬಿಡುತ್ತೆ ಸರ್. ಇಬ್ರು ಇದ್ನೆ ಅಂದ್ರ 30 60 90 ಮೆಂಡೆಸ್ ಬರ್ತಾವ ಸರ್. 3 ಸಲ ದುಡಿಬಹುದು ಅವ್ರ 15. 4 ಇದ್ರ ಒಂದ ಟೈಮ್ಕ ಮುಗಿದ್ಬಿಡುತ್ತೆ ಸರ್. 3 ಇದ್ರ 2 ಟೈಮ್ ಮುಗಿತೈತೆ ಸರ್. ಇಬ್ಬಿಬ್ರು ಇತ್ತಂದ್ರ 3 ಸಲಕ್ಕೆ ಮುಗಿತೈತೆ ಸರ್. ಈಗ ಅವ್ರಿಗೆಲ್ಲ ಕೂಲಿ ತಿಂಗಳ ತಿಂಗಳ ಬಿಡುಗಡೆ ತಿಂಗಳ ತಿಂಗಳ ಇಲ್ಲ ಸರ್, ನಾವೀಗ 15 ದಿನದ NMR ತಗದ್ನಿ ಅಂದ್ರೆ ದುಡ್ದು ಒಂದೇ ವಾರಕ್ಕ ಪೇಮೆಂಟ್ ಕ್ಲೋಸ್ ಆಗುತ್ತೆ, ವಾರದಲ್ಲಿ ಪೇಮೆಂಟ್ ಕ್ಲೋಸ್ ಸರ್. ಅದೇ ಹೊಲದಲ್ಲಿ ಬದು ನಿರ್ಮಾಣ ಮಾಡಿದ್ರೆ ಒಂದಿಷ್ಟು ಒಂದ್ 15-20 ದಿನ ಲೇಟ್ ಆಗುತ್ತೆ ಸರ್, ಇದು ನಿಂದ್ರಂಗಿಲ್ಲ ಸರ್, ಪೇಮೆಂಟ್ ಇಮಿಡಿಯೇಟ್ಲಿ ಕ್ಲೋಸ್ ಆಗುತ್ತೆ ಸರ್. ಕ್ಲೋಸ್ ಆಗುತ್ತೆ ಒಂದ್ ವಾರದಲ್ಲಿ ಪೇಮೆಂಟ್ ಅಂದ್ರೆ ಪೇಮೆಂಟ್ ಸಮಸ್ಯೆಗಳು ಇಲ್ಲ ಈಗ? ಪೇಮೆಂಟ್ ಸಮಸ್ಯೆ ಇಲ್ಲ ಸರ್, ಮೊದಲೆಲ್ಲ ಸ್ವಲ್ಪ ಇತ್ತು. ಇಲ್ಲ ಸರ್, ನಮಗೆ ಯಾವಾಗೂ ಪೇಮೆಂಟ್ ಸಮಸ್ಯೆ, ನಾವು ಕರೆಕ್ಟ್ ಆಗಿ ಕೆಲಸ ಮಾಡಿವಿ, ಕರೆಕ್ಟ್ ಆಗಿ ನಮಗೆ ಪೇಮೆಂಟ್ ಆಗ್ತಾರೆ ಸರ್, ನಾವು ಕರೆಕ್ಟ್ ಮಾಡ್ಕೊಂಡು ಹೊಂಟೀವಿ ಸರ್, ನಮ್ ಕಡೆ ಸಮಸ್ಯೆ ಇಲ್ಲ ಸರ್. ಸರಿ ಅಮ್ಮ, ನೀವು ಹೆಣ್ಮಕ್ಳಿಗೆ ನೀವು ಆಕ್ಚುಲಿ ಮೀಟಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಇರ್ತಾರೆ, ಎಷ್ಟೋ ಹೆಣ್ಮಕ್ಳಿಗೆ ಒಂದಿಷ್ಟು ಕೈಗೂಸ್ಗಳು ಇರ್ತವೆ, ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತವೆ ಕೈಯಲ್ಲಿ, ಅಂಥವ್ರು ಪಾಪ ಮಕ್ಕಳನ್ನ ಮನೇಲಿ ಬಿಟ್ಟು ಬರೋಕು ಆಗೋದಿಲ್ಲ, ಕೆಲಸದ ಜಾಗಕ್ಕೆ ಕರ್ಕೊಂಬಂದ್ರೆ ಬಿಸಿಲೇ ಇರ್ತದೆ, ಏನೋ ಸಮಸ್ಯೆಗಳು ಇರ್ತವೆ, ಅಂತಲ್ಲಿ ಅವ್ರಿಗೆ ಯಾವ ರೀತಿಯ ಸೌಲಭ್ಯ, ಅವ್ರಿಗೆ ಯಾವ ರೀತಿ ಸೌಲಭ್ಯ ಅಂದ್ರೆ ಸರ್, ಸ್ವಲ್ಪ ಅವ್ರಿಗೆ ಮೆಜರ್ಮೆಂಟ್ ಕಡಿಮೆ ಕೊಡ್ತೀವಿ ಸರ್, ಕಟ್ಟಿ ಕಡಿಯಕ ಅಳ್ತಿ, ಯಾಕಂದ್ರೆ ಪಾಪನ್ ಕರ್ಕೊಂಬಂದಿರ್ತ ಅವ್ರನ್ನ ಕರ್ಕೊಂಡು ಬಹಳ ಜನ ಕರ್ಕೊಂಬಂದ್ ಅಂದ್ರೆ ಕರ್ಕೊಳಕ್ ಒಂದ್ ಲೇಬರ್ ಬಿಡ್ತಾರೆ ಸರ್, ಅವ್ರನ್ನ ಪಾಪನ್ ಕರ್ಕೊಂಬೇಕು ಸರ್, ಮಕ್ಕಳ ಒಂದ್ ಲೇಬರ್ ಬಿಡ್ಬೇಕು ಸರ್, ಬಿಡ್ತಾರೆ ಸರ್, ಜಾಸ್ತಿ ಜನ ಕರ್ಕೊಂಬಂದ್ ಅಂದ್ರ ಒಂದ್ 5-6 ಮಕ್ಕಳಾದ್ರೆ ನೋಡ್ಕೊಳಕ್ ಒಬ್ಬರನ್ನ ಬಿಡ್ತಾರೆ ಸರ್, ಅವ್ರದ್ದು ಪೇಮೆಂಟ್ ಆಗಿ ಕೊಡ್ತಾರೆ ಸರ್, ಒಂದೇ ಎರಡು ಇತ್ತಂದ್ರ ಒಂದ್ ಅವ್ರಿಗೆ ಮೆಜರ್ಮೆಂಟ್ ಸ್ವಲ್ಪ ಕಡಿಮೆ ಕಡಿಯಕ ಹೇಳ್ತಾರ ಸರ್, ವಯಸ್ಸಾದ್ರ ಇತ್ತಂದ್ರ ಅವ್ರು ಒಂದ್ 1/2 ಫೂಟ್ ಕಡಿಮೆ ಕಡಿಯಕ ಸರ್, ಅಂಗವಿಕಲ ಇತ್ತಂದ್ರ ವೃದ್ಧಾಪ್ಯ ವ್ಯಾಪದಲ್ಲಿ ಇತ್ತಂದ್ರ ಅವ್ರಿಗೆ ಸ್ವಲ್ಪ ಕಡಿಯಕ ಮೆಜರ್ಮೆಂಟ್ ಕಡಿಮೆ ಕೊಡ್ತಾರ ಸರ್. ಇದಲ್ದೇನೆ ಈಗ ನೀವು ಕೆಲಸ ಹಂಚ್ಕೊಡ್ತೀರಿ, ಕೆಲಸ ಮಾಡಿಸ್ತೀರಿ, ಅವ್ರಿಗೆ ಕೂಲಿ ಸಕಾಲಕ್ಕೆ ಆಗೋ ಹಾಗೆ ವ್ಯವಸ್ಥೆ ಮಾಡ್ತೀರಿ ಮೇಟಿಗಳಾಗಿ, ಇದಲ್ಲದೆ ಅವ್ರಿಗೆ ಬೇರೆ ಏನಾದರೂ ತರಬೇತಿಗಳು ಕೊಡೋದು ಆರೋಗ್ಯದ ವಿಚಾರ ಬಗ್ಗೆ ಆಗಿರ್ಬೋದು, ಸಂಘಟಿತರಾಗಿ ಬೇರೆ ಏನಾದರೂ ಕೆಲಸ ಆರ್ಥಿಕ ಚಟುವಟಿಕೆಗಳನ್ನು ಮಾಡಬಹುದು, ಈ ಥರದ ಬೇರೆ ಬೇರೆ ಏನಾದರೂ ತರಬೇತಿಗಳನ್ನು ಕೊಡೋದಕ್ಕೆ ಆರೋಗ್ಯ ಅಲ್ಲಿಂತರ ಮೇಡಮ್ ಅವರು ಮೊನ್ನೆ ಒಂದಿನ ಲೇಬಿರೆ ಮಾಡಿರ್ ಸರ್, ನಾಳೆ ನಮ್ಮೂರಲ್ಲಿ ಇಟ್ಕೊಂಡಿ ಸರ್, ನಾವು ಆರೋಗ್ಯ ಇಲಾಖೆಯಿಂದ ಎಲ್ಲರೂ ಬರ್ತಾರೆ ಸರ್, ಹೆಲ್ತ್ ಚೆಕಪ್ ಬರ್ತಾರೆ ಸರ್, ಏನಿದೆ ಅವ್ರಿಗೆ ಶುಗರ್ ಬಿ ಪಿ ನಾರ್ಮಲ್ ಇದಾರ ಅಥವಾ ಕುಡ್ಗಲ್ಲು ಕೊಡ್ಲಿ ಬಿದ್ದಿರ್ತಾವ ಸರ್, ಗುದ್ದಿ ಹಾಕೊಂಡಿರ್ತಾರೆ ಸರ್, ಅದಕ್ಕೆಲ್ಲ ವ್ಯವಸ್ಥೆ ಅದು ಟ್ರೀಟ್ಮೆಂಟ್ ಅವರೇ ಕೊಡ್ತಾರೆ ಸರ್, ತೋರಿಸಿದ್ದಿತ್ತಪ್ಪ ಅಂದ್ರೆ ಈ ತರ ನಮಗೆ ಆಗೈತಿ ಅಂದ್ರೆ ಅದಕ್ಕೆ ಇಷ್ಟು ದಿನ ಮಾಯ ಮಟ್ಕನ ಅವರಿಗೆ ಪೇಮೆಂಟ್ ಆಗಿ ಕೊಡ್ತಾರೆ ಸರ್, ಅದ್ರ ಖರ್ಚು ಕೊಡ್ತಾರೆ ಸರ್, ಗೌರ್ಮೆಂಟ್ ಇಂತನ ಪಂಚಾಯತಿ ವ್ಯಾಪ್ತಿಯಿಂದನ ಕೊಡ್ತಾರೆ ಸರ್, ಬಹಳ ಆರಾಮಿಲ್ಲ, ಸುಸ್ತಾಗಿ ಕಟ್ಟೆಲ್ಲೇ ಬಂದ ಅವ್ರಿಗೆ ಕೆಲ್ಸಕ್ ಬಂದೆ ಆ ತರ ಆಯ್ತು ಅಂತಂದ್ರ ಅವ್ರಿಗೆ ಈ ತರ ಆಯ್ತು ಅಂತಂದ್ರೆ ನಾವ್ ಇಮಿಡಿಯೇಟ್ಲಿ ಅವ್ರಿಗೆ ಕಳಿಸ್ತೀವಿ ಸರ್, ಮೆಸೇಜ್ ಮಾಡ್ತೀವಿ ಸರ್, ಅವ್ರು ಆಯ್ತಮ್ಮ ಅವ್ರದ್ದು ಇವತ್ತು ಅವ್ರಿಗೆ ಕೆಲಸ ಕೊಡ್ಬೇಡ್ರಿ, ಒಂದಿಷ್ಟು ರೆಸ್ಟ್ ಮಾಡಕ್ ಬಿಡ್ರಿ ಅಂತ ಹೇಳ್ತಾರ ಸರ್, ಅದಕ್ಕೆ ಅವಕಾಶ ಐತ್ ಸರ್ ನಮಗೆ. ಶಾಂತಮ್ಮರೇ ಹೇಳ್ರಿ ಸರ್, ಈಗ ಈ ತರದ ನರೇಗಾ ಕೆಲಸ ಕಾರ್ಯಗಳಿಂದ ಕೃಷಿಗೆ ಯಾವ ರೀತಿ ಸಹಾಯವಾಗ್ತದೆ? ಕೃಷಿಗೆ ಅಂದ್ರೆ ಬೋರ್ವೆಲ್ ನೀರು, ಈಗ ನೀರಿನ ವ್ಯವಸ್ಥೆ ಈಗ ಬೋರ್ ಹಾಕ್ಸಿದ್ರು 400 ಫೀಟ್ ಕೊಯ್ದ್ರಿನ ನೀರು ಬರಂಗಿಲ್ಲ ಸರ್, ಒಟ್ಟ ಅದರಿಂದ ನೀರು ಜಾಸ್ತಿ ಆಗ್ಲಿ ಅನ್ನೋದಕ್ಕೋಸ್ಕರ ನಾವು ಈ 4 ಉಳಿ ಎತ್ತಿ ತೆಗ್ಗಿಡ್ಸಿ ಸರ್, ಒಂದೊಂದು ಇಂಚ್ ಗ್ಯಾಪ್ ಬಿಡಿಸಿ ಸರ್, ನಾವು ನಿಂತು ನಿಂತು ಹೋಗ್ಲಿ ನೀರು ಅನ್ನೋದಕ್ಕೋಸ್ಕರ ಗ್ಯಾಪ್ ಬಿಡಿಸಿ ಇಷ್ಟು ಅಳತಿ ಇಲ್ಲಿ ನಿಮ್ದಾಯ್ತು, ಇಷ್ಟು ಇದು ಗ್ಯಾಪ್ ಬಿಡ್ಬೇಕು, ಇಷ್ಟು ಕಡಿಬೇಕು ಅಂತೇಳಿ ನಿಂತು ಇದು ತುಂಬಿ ಮುಂದಕ್ಕೆ ಹೋಗಿ ಅವತ್ತೊಂದಿನ ನಾವು ಹೋಗ್ಲಿಲ್ಲ ಅಂದ್ರೆ ನಮಗೆ ಇಷ್ಟು 150 ದಿನ ನಾವೀಗ 1.5 ತಿಂಗಳ ಕೆಲಸ ಮಾಡ್ತಿದ್ದಿಲ್ಲ ಸರ್, ಅದು ಬಂದ್ ಮಾಡ್ಸಕ್ ರೆಡಿ ಇದ್ರ ಸರ್, ನಾವು ಬಂದ್ ಮಾಡ್ಕೊಳ್ಲಿಲ್ಲ, ನಾವು ಮಹಿಳಾ ಸಂಘದಿಂದ ಆಕ್ಷೇಪ ಬಂದಿವಿ, ನಾವು ಕೂಲಿ ಬೇಕು ನಾವು ದುಡಿತೀವಿ, ದುಡ್ದು ನಾವು ತಿಂತೀವಿ, ಅವಾಗಿಂದ ಏನ್ ಕಂಟಿನ್ಯೂ ಆಗಿ ಕೆಲಸ ಕೊಂಟೀವಿ ಸರ್, 1.5 ತಿಂಗಳ ಆಯ್ತು ಸರ್. ಈಗ ನೀವು ಮೇಟಿ ಆಗಿರೋದಕ್ಕೆ ನಿಮ್ಗೆ ವೇತನ ಎಲ್ಲ ಹೇಗಿರ್ತದೆ? ವೇತನ ಅಂದ್ರ ಅವ್ರಿಗೇನು 309 ರೂಪಾಯಿಗೆ ಕೂಲಿ ಕೊಡ್ತಾರೆ ಸರ್, ಅದನ್ನು ನಮಗೆ ಅದೇ ಕೂಲಿನ ಕೊಡ್ತಾರೆ, ಅದೇ ಕೂಲಿನ ನಮಗೆ ಕೊಡ್ತಾರೆ. ನಿಮ್ಗೆ ವಿಶೇಷವಾಗಿ ಬೇರೆ ಭತ್ತೆಗಳೇನು ಕೊಡಲ್ಲ? ಏನಿಲ್ಲ ಸರ್, ಅಷ್ಟೇ ಕೊಡ್ತಾರೆ ಸರ್, ಅವ್ರಿಗೆ ನೀರು ತಂದ ಹಾಕ್ಬೇಕು ಅದಕ್ಕೆ 1 ರೂಪಾಯಿ ಕೊಡ್ತಾರೆ ಸರ್, ಒಂದು ಲೇಬರಿಗೆ 3 ರೂಪಾಯಿ ಕೊಡ್ತಾರೆ, ಅದು ಮೆಟ್ರಲ್ ಬಂದಿದ್ಮೇಲೆ ಅದು ಬರುತ್ತಾ ಬರದೇ ಇರಲ್ಲ ಗೊತ್ತಿಲ್ಲ ಸರ್, ಅದು ಬಂದ್ಮೇಲೆ ಬಂದೈತನ ಸರ್, ಒಟ್ಟು ನಮಗೆ ಜನ ದುಡಿಲಿ, ಒಟ್ಟು ಅವ್ರು ಯಾವುದೇ ಕಾರಣಕ್ಕೂ ಈಗ ಹೆಂಗ್ ಏನ್ ಮಾಡ್ತಾರಂದ್ರೆ ಸರ್, ಈ ಉದ್ಯೋಗ ಖಾತ್ರಿ ಕಾರ್ಡ್ ಅಂದ್ರ ಗೊತ್ತೇ ಇದ್ದಿಲ್ಲ ಸರ್ ಜನಕ್ಕೆ, ಅದು ಕಾರ್ಡ್ ಹೆಂಗ್ ಉಪಯೋಗಿಸಬೇಕನ್ನೋದು ಗೊತ್ತಿದ್ದಿಲ್ಲ ಸರ್ ನಮ್ಮೂರಲ್ಲಿ, ಮೆಂಬರ್ಗಳು ಏನ್ ಮಾಡ್ತಿದ್ರು ಅದನ್ನ 4 ಕಾರ್ಡ್ ಇಸ್ಕೊಂತಿದ್ರು, ಎಲ್ಲೇ ಒಂದ್ ಕೆಲಸ ಮಾಡ್ತಿದ್ರು ಎತ್ಕೊಂಡ್ ತಿಂದ್ಬಿಡ್ತಿದ್ರು, ಅವ್ರಿಗೆ 1,500 ಕೊಟ್ಟು ಈ ತರ ಮಾಡ್ಬಿಡ್ತಿದ್ರು ಸರ್, ಇದಕ್ಕೆ ನಮ್ಮ ರೈತರನ್ನ ಯಾರು ಅವಕಾಶ ಮಾಡ್ಕೊಡೋದು ಬೇಡ, ನಾವು ಹೋಗಿ ಕೆಲಸ ಕೇಳ್ತೀವಿ, ಒಂದ್ಸರಿ ನಮ್ಮ ಪಿಡೋ ಸರ್ ಕೇಳಿದ್ರು ಸರ್ ಕೆಲಸ ಕೊಡ್ರಿ ಅಂತಂದ್ ನಾ ಯಾವ ಹತ್ರ ಓದಿ ಸರ್, ನಮಗ್ ಕೆಲಸ ಬೇಕು, ಈಗೇನು ಇಲ್ಲ ಏನ್ ಮಾಡಂದಿ ಹೊಲದಲ್ಲಿ ಏನಿಲ್ಲ ಮಾಡಕ ಅಂತಂದ ಕೂಡ್ಲೇನ ಸರ್ ಇಮಿಡಿಯೇಟ್ಲಿ ನಮ್ಗೆ 1 ವಾರದಲ್ಲಿ ಕೆಲಸ ಕೊಡ್ರಿ ಸರ್, ಪಿಡೋ ಸರ್ ನಾವು 6 ತುಂಬ 1 ವಾರದಾಗ ಕೆಲಸ ಕೊಟ್ರ ಮೇಡಮ್ ಅನ್ನ ಬಹಳ ಹೆಲ್ಪ್ ಮಾಡಿದ್ರು ಸರ್, ಪಿಡೋ ಸರ್ ಬಹಳ ಪ್ರೋತ್ಸಾಹ ಕೊಟ್ಟ ಸರ್ ಹಿಂದಗಡೆ, ಇಲ್ಲಮ್ಮ ನೀವು ಅಷ್ಟು ಅರ್ಜೆಂಟ್ ಇದ್ರೆ ನಾವು ಕೊಡ್ತಿದ್ವಿ ಅಂತಂದ್ರೆ, ಇಲ್ಲ ಸರ್ ನಮಗೆ ಬೇಕಂತಾನೆ ಕೇಳಿದ್ವಿ ಕೆಲಸ, ನಮ್ಮ ಮಹಿಳಾ ಸಂಘದಿಂದ ಕೇಳಿದ್ರೆ ಯಾವ್ದು ಕಾರಣಕ್ಕೂ ಇಲ್ಲ ಅನ್ನಂಗಿಲ್ಲ ಸರ್, ಅವ್ರು ಇಮಿಡಿಯೇಟ್ಲಿ ನಮ್ಗೆ ರಿಕವರ್ ಕೊಡ್ಬೇಕು ಸರ್, ಆ ಪ್ರೋತ್ಸಾಹ ಕೊಟ್ರಿ ಸರ್ ನಮಗೆಲ್ಲ, ಕಂಪ್ಯೂಟರ್ ಆಪರೇಟರ್ ಎಲ್ಲರೂ ಪ್ರೋತ್ಸಾಹ ಕೊಟ್ಟು 6 ತುಂಬ 1 ವಾರದಾಗ ಕೆಲಸ ಕೊಟ್ರಿ ಸರ್, ಕೆಲಸ ಕಂಟಿನ್ಯೂ ಆಗಿ ಒಂದು 7 ಜನ ಮೇಟ್ ಇದೀವಿ ಎಲ್ಲ ಒಂದೊಂದು ಕಡೆ, ಒಬ್ಬರಿಗೆ 50-40 ಜನ ಅಂತ ಕಂಟಿನ್ಯೂ ಇದಾರೆ ಸರ್, ದಿನ ಪ್ರೆಸೆಂಟ್ ದಿನ 8 ಗಂಟೆಗೆ ಒಂದಂದ್ರೆ 2 ಗಂಟೆ ತನಕ ಇರ್ತಾರೆ ಸರ್ ಕೆಲಸದ ಮೇಲೆ ಸರ್. ಈಗ ನೀವು ಈಗೇನು ನರೇಗಾ ಕಾರ್ಮಿಕರ ಜೊತೆ ಕೆಲಸ ಮಾಡ್ತಾ ಇರ್ತೀರಿ, ಯಾವುದೋ ಒಬ್ಬ ಮಹಿಳೆಯರಿಗೆ ಏನೋ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ, ದಿಢೀರ್ನೆ ಅವ್ರಿಗೆ ತುರ್ತಾಗಿ ಸೇವೆ ಸಲ್ಲಿಸೋದಕ್ಕೆ ಏನೇನು ಅವಕಾಶಗಳಿದಾವೆ? ಅದಕ್ಕೆ ಡಾಕ್ಟರ್ನ ಕರೆಸ್ತೀವಿ ಸರ್, ಅವ್ರಿಗೆ ಅರ್ಜೆಂಟ್ ಆಗಿ ಬೇಕಂತಂದ್ರೆ ಇಲ್ಲ ಹಾಸ್ಪಿಟಲ್ಗೆ ಕಳಿಸ್ತೀವಿ ಸರ್. ಆಸ್ಪತ್ರೆಗೆ ಇಲ್ಲೇನ ರಿಕವರ್ ಆತಂದ್ರೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಸರ್. ಆ ಥರ ಆತಂದ್ರೆ ಟ್ರಿಕ್ ಮಗನ ಇಲ್ಲಿ ರಿಕವರ್ ಆಗಲ್ಲ ಅಂತಂದ್ರೆ ಕರ್ಕೊಂಡು ಹೋಗ್ತಾರೆ ಸರ್ ಆಸ್ಪತ್ರೆಗೆ, ಖರ್ಚು ಕೊಡ್ತಾರೆ ಸರ್. ಈಗ ನಿಮ್ಮಲ್ಲಿ ಈಗ ನರೇಗಾ ಕೂಲಿ ಕಾರ್ಮಿಕರಲ್ಲಿ ಈ ಕಾಲೇಜು ಹೋಗುವ ಹುಡುಗರು, ಯುವತಿಯರು, ಯುವಕರು ಇವರೆಲ್ಲರೂ ತೊಡ್ಕೊಳ್ತಾರೆ? ಅವ್ರು ಯಾರು ಇಲ್ಲ ಸರ್ ನಮ್ಮ ಕಡೆ, ಓನ್ಲಿ ರೈತರು ಅಷ್ಟೇ ಸರ್. ನಾವು ರೈತರನ್ನಷ್ಟ ನಾವು ಕರ್ಕೊಂಡಿ ಸರ್. ಕಾಲೇಜಿಗೆ ಹೋಗೋರ್ನ ಅವ್ರ ಎಂಟ್ರಿ ಇಲ್ಲ ಸರ್, ಅವ್ರದ ಹೆಸರು ಅವಕಾಶ ಇರ್ತದಲ್ವಾ? ಇರ್ತಲ್ಲ ಸರ್, ಅವ್ರಿಗೆ ಸ್ಕಾಲರ್ಶಿಪ್ ಬರಂಗಿಲ್ಲ ಸರ್ ಅಲ್ಲಿ ದುಡಿದ್ರೆ. ಹೌದಾ? ಹಾಂ ಸರ್. ಅವ್ರು ಈ ನೆರೆಗದಾಗ ಕಂಟಿನ್ಯೂ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಸ್ಕಾಲರ್ಶಿಪ್ ಕಟ್ ಆಗುತ್ತೆ ಸರ್. ಆ ಸ್ಕಾಲರ್ಶಿಪ್ಗೆ ನಾವು ಅಡ್ಡಿ ಆಗೋದು ಬೇಡ ಅಂತೇಳಿ ಅವ್ರನ್ನ ಕೆಲ್ಸಕ್ಕೆ ಹಾಕ್ಯನಲ್ಲ ಸರ್. ಹಾಗೆ ಈಗ ಮೇಟಿಗಳಾಗಿ ನೀವು ಮತ್ತೆ ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ತಿರ್ತೀರಿ ನೀವು? ನಾವು ಯಾರಿಗಾದ್ರೂ ಸ್ವಲ್ಪ ಕಡಿಯಕ್ಕಾಗಲ್ಲ ಅಂದ್ರೆ ನಾವು ವ್ಯವಸ್ಥೆ ಅವ್ರ ಕೈ ಜೋಡಿಸ್ತೀವಿ ಸರ್. ಅವ್ರಿಗೆ ಒಂದಿಷ್ಟು ಕಡಿಯಕ್ ಆಗಂಗಿಲ್ಲ ಅಂದ್ರೆ ನಾವು ಮಣ್ಣು ಎತ್ತಾಕ್ತೀವಿ ಸರ್. ಮೇಟಾಗ್ಯಾರ ಅಂತಂದ್ರೆ ನಾವೇನು ನಿಂತ್ಕೊಂಡು ಹಾಜರಾಕೊಂಡು ಬರಲ್ಲ ಸರ್. ನಮ್ಮಮ್ಮ ವಯಸ್ಸಾಗೈತಿ, ಅವ್ರ ಪಾದ ನಾವು ಕೆಲಸ ಮಾಡ್ತೀವಿ ಸರ್, ಅವ್ರನ್ನ ಕುಂದಿರ್ಸ್ತೀವಿ ಸರ್. ಹಾಗೆ ಒಟ್ಟು ರೈತರು ಅಥವಾ ರೈತರು ಕಾರ್ಮಿಕರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಬರ್ತೀವಿ ಸರ್ ಅನುಸರಿಸ್ಕೊಂಡು. ಒಟ್ಟು ಒಂದು ಬ್ಯಾಚಿನವ್ರು ಒಂದ ಕಡೆಗೆ ಇರ್ತಾರೆ ಸರ್, ನನ್ನ ಕಡೆ ಇದ್ದವರು ನನ್ನ ಕಡೆಗೆ ಇರ್ತಾರೆ ಸರ್, ಇನ್ನೊಂದು ಕಡೆ ಇದ್ದಾರೆ, ಒಟ್ಟು ಅವ್ರವ್ರು ಅವ್ರವ್ರು ಇರ್ತಾರೆ ಸರ್. ಒಳ್ಳೇದು ಶಾಂತಮ್ಮರೆ, ಇದುವರೆಗೂ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರೊಂದಿಗೆ ನೀವು ಭೇಟಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಹಲವಾರು ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ನರೇಗಾ ಯೋಜನೆಯಲ್ಲಿ ಮೇಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇರ್ಕಲ್ ಗಡ ಹೋಬಳಿಯ ಲೇಬಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಕಾಮನೂರು ಗ್ರಾಮದ ಶ್ರೀಮತಿ ಶಾಂತಮ್ಮ ವಿರುಪಾಕ್ಷಪ್ಪ ವೆಂಕಲಕುಂಟೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ. ನಮಸ್ಕಾರ ರೈತ ಬಂಧವ್ರೆ, ಇವಾಗ ನಾನು ಬಳ್ಳಾರಿ ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆ ಅನುಸಾರವಾಗಿ ರೈತ ಬಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಂಧವರೇ, ನಮಗೆ ಇಲ್ಲಿವರೆಗೆ ಮುಂಗಾರು ಮಳೆ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಅಲ್ಲಲ್ಲಿ ಆಗಿದೆ. ಸಾಧಾರಣದಿಂದ ಮಧ್ಯಮದವರೆಗೆ ನಮಗೆ ಮಳೆ ದಾಖಲಾಗಿದೆ. ಸೊ ಮುಂದಿನ ಒಂದು ವಾರಗಳಲ್ಲಿಯೂ ಸಹ ನಮಗೆ ಸಾಧಾರಣದಿಂದ ಮಧ್ಯಮದಲ್ಲಿ ಜಿಲ್ಲೆಯಾದ್ಯಂತ ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಅಂದ್ರೆ ಕಳೆದ ವಾರಕ್ಕೆ ಹೋಲಿಸಿದರೆ ಈ ವಾರ ಒಂದಿಷ್ಟು ನಮಗೆ ಆಶಾದಾಯಕವಾಗಿದೆ. ಸೊ ಆದ್ದರಿಂದ ರೈತ ಬಂಧವರು ಈ ಮಳೆಯ ನೀರನ್ನು ತಮ್ಮ ಹೊಲಗಳಲ್ಲಿ ಏನೋ ಪೋಲಾಗದಂತೆ ಆ ಮಳೆ ಹೊಲದಲ್ಲೇ ಇಂಗು ಹಾಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಚೌಕ್ ಮಡಿಗಳನ್ನ ತಯಾರಿಸಿಕೊಳ್ಳೋದಾಗಲಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ತಾವು ಬಿತ್ತುವುದನ್ನ ಆಗಲಿ ಈ ತರ ಮಾಡ್ತಾ ಇರಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ಈಗ ಒಡ್ಡುಗಳು ರಿಪೇರಿ ಮಾಡ್ಕೋಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆ ಹಿಡಿಯುವ ಒಡ್ಡುಗಳ ಒಂದು ರಿಪೇರಿ ಕೈಗೊಂಡ್ರೆ ಈ ನಮಗೆ ಮಳೆ ನೀರಿನ ಕೊಯ್ಲು ಸಹ ಆರಾಮವಾಗಿ ಮಾಡ್ಕೋಬಹುದು. ರೈತ ಬಂದವರು ಈಗ ಆಲ್ರೆಡಿ ತಾವು ಹತ್ತಿ ಆಗಲಿ ತೊಗರಿ ಆಗಲಿ ಬಿತ್ತಿದ್ದೀರಾ? ಇನ್ನೂ ಸ್ವಲ್ಪ ಜನ ಬಿತ್ತೋರಿದ್ದಾರೆ. ಸೊ ನಾವು ಹತ್ತಿಯಲ್ಲಿ ವಿಶೇಷವಾಗಿ ಈ ಒಂದು ತಳಿಗಳ ಆಯ್ಕೆಯನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಮಗೆಲ್ಲ ಈಗ ಆಲ್ರೆಡಿ ಕಂಪ್ನಿಯ ಒಂದು ತಳಿಗಳು ಲಭ್ಯವಿದೆ ಮಾರ್ಕೆಟ್ ನಲ್ಲಿ. ಅದರಲ್ಲಿಯೂ ಕೆಲವೊಂದು ಏನಪ್ಪಾ ಅಂತಂದ್ರೆ ನಾವು ಹೇಳ್ಬೇಕಂದ್ರೆ US 7067, ಆಮೇಲೆ MRC 7383, MRC 7347, ಆಮೇಲೆ RCH ಒಂದು ವಿವಿಧ ಒಂದು ನಂಬರ್ ನಲ್ಲಿ ಸಿಗ್ತವೆ. ಆಮೇಲೆ ರಾಶಿ ಮಗ್ನ ಇರ್ತದೆ, ರಾಶಿಯನ್ನು. ಸೊ ಈ ತರವಾದ ತಳಿಗಳೆಲ್ಲ ಸಿಗ್ತಾ ಇರ್ತವೆ. ಸೊ ಆದ್ರೂ ಸಹ ತಮಗೆ ಏನಾದ್ರೂ ಡೌಟ್ ಬಂದ್ರೆ ಹತ್ತಿರದ ಒಂದು ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಈ ಒಂದು ತಳಿಗಳ ಆಯ್ಕೆಯನ್ನ ತಾವು ಮಾಡ್ಕೋಬಹುದು. ಆಮೇಲೆ ಈ ಒಂದು ಹತ್ತಿಗೆ ನಮಗೆ ಯಾವ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ಬೇಕಪ್ಪ ಅಂತಂದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪ್ಯಾಶೆ, ಈ ತರ ನಾವು ಬಿತ್ತುವ ಸಮಯದಲ್ಲಿ ಪ್ರತಿ ಎಕರೆಗೆ ಕೊಡ್ಬೇಕು. ಆಮೇಲೆ ತಮ್ಮ ಹೊಲಗಳಲ್ಲಿ ಏನಾದರೂ ಜಾಸ್ತಿ ಅತಿಯಾಗಿ ಕಸ ಏನ ಬರ್ತಾ ಇತ್ತಪ್ಪ ಅಂತಂದ್ರೆ ತಾವು ಕಳೆನಾಶಕವನ್ನು ಸಹ ಹತ್ತಿಯಲ್ಲಿ ಉಪಯೋಗಿಸಬಹುದು. ಹತ್ತಿಯಲ್ಲಿ ನಾವು ಯಾವುದು ಕಳೆನಾಶಕ ಉಪಯೋಗಿಸ್ಬೇಕಪ್ಪ ಅಂತಂದ್ರೆ ಪೆಂಡಿಮಿಥಿಲಿನ್ ಅನ್ನು ಸಿಗ್ತೈತೆ. ಸೊ ಈ ಪೆಂಡಿಮಿಥಿಲಿನ್ ಅನ್ನ ನಾವು ಸುಮಾರು 700 ಮಿಲಿಲೀಟರ್ ಪೆಂಡಿಮಿಥಿಲಿನ್ ಅದು 38.7 CS ರೂಪದಲ್ಲಿ ಸಿಗ್ತೈತೆ. ಅದು ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಒಂದು ಪ್ರತಿ ಎಕರೆಗೆ ಆ ಸಿಂಪರಣೆಯನ್ನ ಮಾಡ್ಬೇಕು ರೈತ ಬಂದವ್ರೆ. ಆಮೇಲೆ ಶೇಂಗಾ, ತಾವು ಶೇಂಗಾ ಏನಾದ್ರ ಬಿತ್ತಾ ಇದ್ರೆ ಅದ್ರ ತಳಿಗಳೇನಪ್ಪ ಅಂತಂದ್ರೆ ಅಜಯ್ ಅಂತಿದೆ, ಕದರಿ 9 ಅಂತಿದೆ. ಸೊ ಈ ತರ ಒಂದು ತಳಿಗಳನ್ನು ಸಹ ತಾವು ಆಯ್ಕೆ ಮಾಡ್ಕೋಬಹುದು. ಶೇಂಗಾ ಬಿತ್ತುವುದಕ್ಕಿಂತ ಮುಂಚೆ ಇದರಲ್ಲಿ ಸಹ ಬೀಜೋಪಚಾರ ಮಾಡಿದ್ರೆ ನಮಗೆ ಮಣ್ಣಿನಿಂದ ಮತ್ತು ಬೀಜದಿಂದ ಬರುವ ಒಂದು ರೋಗಗಳನ್ನ ನಾವು ಹತೋಟಿ ಇಡಬಹುದು. ಅವು ಯಾವಪ್ಪ ಅಂತಂದ್ರೆ 3 ಗ್ರಾಮ್ ಕ್ಯಾಪ್ಟನ್ 80 WP ರೂಪದಲ್ಲಿ ಸಿಗ್ತೈತಿ. ಆಮೇಲೆ ಥೈರಾಮಂತ್ ಸಿಗ್ತೈತಿ 75 WP. ಆಮೇಲೆ ಈಗ ಸಾವಯವ ಒಂದು ಬೀಜೋಪಚಾರವು ನಾವು ಮಾಡ್ಕೋಬಹುದು. ಅದೇನಪ್ಪ ಅಂತಂದ್ರೆ 4 ಗ್ರಾಮ್ ಟೈಕೋಡರ್ಮದಿಂದ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಶೇಂಗಾ ಆ ಬೀಜದಿಂದಾಗಲಿ ಅಥವಾ ಆ ಮಣ್ಣಿನಿಂದ ಬರುವ ರೋಗಗಳನ್ನ ನಾವು ಹತೋಟಿಯಲ್ಲಿ ಇಡಬಹುದು. ಆಮೇಲೆ ತೊಗರಿ ಬೀಜ, ತೊಗರಿ ಆಲ್ರೆಡಿ ಸ್ವಲ್ಪ ಜನ ಬಿತ್ತಿದ್ದಾರೆ. ಇನ್ನೂ ತಾವು ಏನಾದರೂ ತಳಿಗಳ ಆಯ್ಕೆಯಲ್ಲಿ ಗೊಂದಲದಲ್ಲಿದ್ದರೆ PS3R ಅಂತಿದೆ, ಅದು ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರದಿಂದ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ತಳಿ ಏನಪ್ಪ ಅಂತಂದ್ರೆ GRG811 ಅಂತಿದೆ, BSMR736 ಅಂತ ಸಿಗುತ್ತೆ. ಸೊ ಈ BSMR736 ತಳಿಯನ್ನು ನಾವು ದೀರ್ಘಾವಧಿ ತಳಿ ಅಂತ ಹೇಳ್ತೀವಿ. ತಮಗೇನಾದ್ರೂ ಸ್ವಲ್ಪ ನೀರಿನ ಲಭ್ಯತೆ ಮತ್ತು ಜಾಸ್ತಿ ನೀರು ಕೊಡ್ಬೇಕಾಗತ್ತೆ, ಯಾಕಂದ್ರೆ ದೀರ್ಘಾವಧಿ ತಳಿ ಇರುತ್ತೆ. ಸೊ ಒಳ್ಳೆ ಇಳುವರಿ ಸಹ ನಮ್ಗೆ ಬರುತ್ತೆ ಈ ಒಂದು BSMR ತಳಿ. ಮತ್ತು TS3R ಒಣ ಬೇಸಾಯಕ್ಕೆ ಸೂಕ್ತವಾದದ್ದು, GRG ಸಹ ಒಣ ಬೇಸಾಯಕ್ಕೆ ಸೂಕ್ತವಾದ ಒಂದು ತಳಿ ಆಗಿರುತ್ತೆ. ಆಮೇಲೆ ಈ ತೊಗರಿ ಬಿತ್ತನೆಯಲ್ಲಿಯೂ ಸಹ ನಾವು ಬೀಜೋಪಚಾರ ಮಾಡಬಹುದು. ಅದೇನಪ್ಪಾ ಅಂತಂದ್ರೆ 5 ಗ್ರಾಮ್ ಟ್ರೈಕೋಡರ್ಮ ಅಂತ ಇದೆ, ಜೈವಿಕ ಪೀಡನಾಶಕ. ಸೊ ಇದನ್ನ ನಾವು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಈ ತರ ಬಿತ್ತುವುದರಿಂದ ಏನಾಗುತ್ತೆ, ಮಣ್ಣಿನಿಂದ ಬರುವ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಈಗ ಸೂರ್ಯಕಾಂತಿ, ಸೊ ಸೂರ್ಯಕಾಂತಿ ನಾವು ಈ ಒಂದು ಜೂನ್ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಬಿತ್ತಿದ್ರೆ ಸ್ವಲ್ಪ ನಂಜಾಣು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಆಮೇಲೆ ಈಗ ಆಲ್ರೆಡಿ ಯಾರಾದರೂ ಬಿತ್ತಿದ್ರೆ ನಂಜಾಣು ರೋಗ ಇತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಅಂತ ಗಿಡಗಳನ್ನ ಕಿತ್ತಿ ಸುಟ್ಟಾಕ್ಬೇಕು ಅಥವಾ ದೂರದ ಒಂದು ಜಾಗಕ್ಕೆ ನಾವು ಸಾಗಾಣಿಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ನಂಜಾಣು ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅತಿ ಶೀಘ್ರವಾಗಿ ಒಂದು ಹರಡುವ ಸಾಧ್ಯತೆಗಳು ತುಂಬಾ ಇರ್ತವೆ. ಆಮೇಲೆ ಈಗ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ ತಳಿಯನ್ನು ಸಹ ನಾವು ಆಯ್ಕೆ ಮಾಡಬಹುದು. ಅದೇನಪ್ಪಾ ಅಂದ್ರೆ RSFH 1887 ಅಂತಿದೆ. ಸೊ ಈ ತಳಿಯನ್ನು ಸಹ ನಾವು ಮಾಡ್ಕೋಬಹುದು. ಆಮೇಲೆ ಬೀಜೋಪಚಾರ ಸೂರ್ಯಕಾಂತಿಗೆ ಏನಂದ್ರೆ ನಾವು 5 ಗ್ರಾಮ್ ಇಮಿಡಾಕ್ರೋಪಿಡ್ ಅಂತ ಹೇಳ್ತೀವಿ, 70 WS ಅಂತ, ಇದರಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತಬಹುದು. ಆಮೇಲೆ ಆಲ್ರೆಡಿ ಈಗ ಹೆಸರು ಬಿತ್ತಿದ ಒಂದು ಬೆಳೆಯಲ್ಲಿ ಈ ಮೋಡ ಕವಿದ ವಾತಾವರಣ ಮತ್ತು ಸ್ವಲ್ಪ ಈ ಒಂದೆರಡು ಮೂರು ದಿವಸದಿಂದ ತುಂತುರು ಮಳೆ ಮೋಡ ಕವಿದ ವಾತಾವರಣ ಕಂಟಿನ್ಯೂಸ್ ಆಗಿ ಇರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಬೆಳೆಗೆ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಈ ಒಂದು ಬೂದಿ ರೋಗದ ಹತೋಟಿಗೆ ನಾವು 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಈಗ ಯಾಕಂದ್ರೆ ಹೆಸರು ನಾವು ಜೂನ್ ಮೊದಲನೇ ವಾರದಲ್ಲೇ ಬಿತ್ತಿರ್ತೀವಿ, ಈ ಇಷ್ಟೊತ್ತಿಗೆ ಸ್ವಲ್ಪ ಬೆಳೆದಿರುತ್ತೆ, ಒಂದ್ ತಿಂಗಳದ ಬೆಳೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಎಲೆ ತಿನ್ನುವ ಒಂದು ಕೀಟಗಳ ಹಾವಳಿ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕಾಗಿ ನಾವು 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕ್ರೋಟಾಫಸ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು ರೈತ ಬಂದವ್ರೆ. ತಾವು ಈಗ ಭತ್ತ ಒಂದು ಬೆಳೆಗೆ ಹೋಗ್ತಾ ಇದ್ರೆ ಭತ್ತದಲ್ಲಿ ತಳಿಗಳೇನಪ್ಪ ಅಂತಂದ್ರೆ ಗಂಗಾವತಿ ಸೋನ್ ಅಂತದ್ದು ಇದೆ, ಆಮೇಲೆ BPT 5204 ಈ ಒಂದು ತಳಿಗಳನ್ನ ತಾವು ಆಯ್ಕೆ ಮಾಡ್ಕೋಬಹುದು. ಹಾಗೇನೆ ಈಗ ನಮ್ಗೆ ದನಕರಗಳನ್ನ ಏನಾಗುತ್ತೆ, ಈ ಮುಂಗಾರು ಮಳೆ ಮತ್ತು ಈ ಒಂದು ಹವಾಮಾನದಿಂದ ಕೆಲವೊಂದು ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ತಾವು ಮುಂಜಾಗ್ರತಾ ಕ್ರಮವಾಗಿ ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗತ್ತೆ. ಆಮೇಲೆ ಈ ಒಂದು ಯಾವಾಗ್ಲಾದ್ರೂ ನಮಗೆ ಗುಡುಗು ಮತ್ತು ಸಿಡಿಲು ಇರುವುದರಿಂದ ಅದಕ್ಕೇನಾಗುತ್ತೆ, ನಾವು ವಿದ್ಯುತ್ ಕಂಬ ಆಗಲಿ ಅಥವಾ ಮರದ ಕೆಳಗಡೆ ಈ ದನಕರಗಳನ್ನ ಕಟ್ಟಬಾರದು. ಹಾಗೇನೆ ಜಾಸ್ತಿ ನಮಗೆ ಅಲ್ಲಲ್ಲಿ ಏನಾಗಿದೆ ಅಂದ್ರೆ ಗಂಟಲು ಬೇನೆ ಒಂದು ರೋಗರು ಕರಳು ಬೇನೆ ಗಂಟಲು ಬೇನೆ ಈ ತರದ ಒಂದು ದನಗಳಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ಸಹ ತಾವು ಚುಚ್ಚುಮದ್ದೆಯನ್ನು ಹಾಕಿಸಿ ಮುಂಜಾಗ್ರತವನ್ನ ಕ್ರಮ ಕೈಗೊಳ್ಳಬೇಕು. ಸೊ ರೈತ ಬಂದ್ರೆ ಕೊನೆಯದಾಗಿ ನಾನೇನು ಹೇಳಕ್ ಇಷ್ಟಪಡ್ತಾನೆಪ್ಪ ಅಂದ್ರೆ, ಈಗ ಮುಂದಿನ ಒಂದು ವಾರ ಅಂದ್ರೆ ಕಳೆದ ಒಂದು ವಾರಕ್ಕೆ ಹೋಲಿಸಿದರೆ ನಮಗೆ ಮುಂದಿನ ಒಂದು ವಾರದಲ್ಲಿ ಸ್ವಲ್ಪ ಮಳೆಯಾಗುವ ಸಾಧ್ಯತೆಗಳು